ಆರಂಭಿಸುತ್ತಿದ್ದೇವೆ. ತರಂಗಾಂತರ 444.44 ಮೀಟರ್ಗಳು ಅಥವಾ 675 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 103.5 ಮೆಗಾಹರ್ಟ್ಸ್ಗಳಲ್ಲಿ. ಈಗ ವೇಳೆ 5:30:21. ನಮ್ಮ ಭೂಮಿ ಮಾನವನ ಆಸೆಗಳನ್ನು ಪೂರೈಸಬಲ್ಲದು ಹೊರತು ದುರಾಸೆಗಳನ್ನಲ್ಲ. ಇದು ಮಹಾತ್ಮ ಗಾಂಧಿಯವರ ನುಡಿ. ಆತ್ಮೀಯ ಶ್ರೋತೃಗಳಿಗೆಲ್ಲ ಡಾಕ್ಟರ್ ಬಸವರಾಜ್ ಗುಬ್ಬಿ ಮಾಡುವ ಮುಸ್ಸಂಜೆಯ ನಮಸ್ಕಾರ. ಆತ್ಮೀಯ ಕೇಳುಗರಿಗೆಲ್ಲ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಇಂದಿನ ಚಿತ್ರಗೀತೆ ಒಂದಷ್ಟು ಮಳೆಯ ಕುರಿತಾದ ಹಾಡುಗಳಿರ್ತವೆ. ಆರಂಭಕ್ಕೆ ಕೇಳೋಣ ಮಳೆ ಬರಲಿ ಮಂಜು ಇರಲಿ ಚಿತ್ರದ ಗೀತೆ. ಹಾಡಿದ್ದಾರೆ ಕುನಾಲ್ ಗಂಜ್ವಾಲ. ಗೀತೆಗೆ ಸಾಹಿತ್ಯ ರಚನೆ ಕವಿರಾಜ್ ಅವರದು, ಸಂಗೀತ ಮನೋಮೂರ್ತಿ. Let's have a party, move your soul and lose control, control. ಒಮ್ಮೆ ಕೆಲವು ಇದೆ ನಡಿ ನೀ ಮುಂದೆ ಮುಂದೆ ಈ ಕ್ಷಣ ಸಲ ಒಂದೊಂದ್ಸಲ ಸ್ವಲ್ಪ ಕಹಿ ಲೈಫ್ ಚಂದಾನೆ ಎಲ್ಲ ಒಂದಾಗಿ ಒಂದ್ಸಲ ಒಂದೊಂದ್ಸಲ ಕಂಡ ಕಂಡ ಉಲ್ಲ ಒಂದ್ಸಲ ಒಂದೊಂದ್ಸಲ ನಾವು ಮಸಾಲ ನಿಜ ಸ್ನೇಹಿತರೆ, ಲೈಫ್ ತುಂಬ ಚಂದನೆ. ನಾವು ಯಾವ ರೀತಿ ರೂಪಿಸ್ಕೊಳ್ತೀವೋ ಆ ರೀತಿ ನಮ್ಮ ಲೈಫ್ ಇರ್ತದೆ ಅಂತಹ ಒಂದು ಹಾಡನ್ನ ನೀವು ಮಳೆ ಬರಲಿ ಮಂಜು ಇರಲಿ ಚಿತ್ರದ ಗೀತೆ ಮೂಲಕ ಕೇಳಿದ್ರೆ. ಒಂದು ನ್ಯೂ ಏಜ್ ಗ್ಲೋಬಲ್ ಯೂನಿವರ್ಸಿಟಿ ಜಾಯ್ನ್ ಆಗೋದಕ್ಕೆ ಕಾಯ್ತಾ ಇದ್ದೀರಾ? ಹಾಗಾದ್ರೆ ಚಾಣಕ್ಯ ಯೂನಿವರ್ಸಿಟಿಯ ಗ್ರಾಜುಯೇಟ್ ಹಾಗೂ ಪೋಸ್ಟ್ ಗ್ರಾಜುಯೇಟ್ ಪ್ರೋಗ್ರಾಮ್ಸ್ ಗೆ ಅಪ್ಲೈ ಮಾಡಿ. 8550850092 ಅಥವಾ 8550850094 ಗೆ ಕಾಲ್ ಮಾಡಿ ಅಥವಾ www.chanakyauniversity.in ಗೆ ವಿಸಿಟ್ ಮಾಡಿ. ಮುಂದಿನ ಗೀತೆ ಹರಿಚರಣ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಿದೆ. ಚಿತ್ರ ಮಳೆ ಚಿತ್ರದು. ಈ ಗೀತೆಗೆ ಸಾಹಿತ್ಯ ರಚನೆ ಮಾಡಿದ್ದಾರೆ ಮಂಜುನಾಥ ರಾವ್, ಸ್ವರ ಕಲ್ಪನೆ ಜೆಸಿ ಗಿಫ್ಟ್. ಮಳೆ ಮಳೆ ಮಳೆ ಚಿಟಪಟ ಚಿಟಪಟ ಹನಿಯೇ, ಮಳೆ ಮಳೆ ಮಳೆ ಜಿನುಗೋ ಜಿನುಗೋ ಹನಿಯೇ, ಮಳೆ ಮಳೆ ಮಳೆ ನಿನಗಿವಳ ಪರಿಚಯವೇ, ದಯಮಾಡಿ ಒಮ್ಮೆ ಹೇಳು ಮಳೆಯೇ. ಯಾರೀ ಮಾಯಾಂಗನೆ ನಗುತ್ತಾಳೆ ಗಮ್ಮನೆ, ಒಂದು ಮಾತಾಡದೆ ಶರಣಾದೆ ಸುಮ್ಮನೆ, ಯಾವ ಊರು ನಿಂದು ಎಲ್ಲಿ ನಿಮ್ಮನೆ ಎಂದು ಕೇಳಲೆಂದೆ ಇವಳ ಹಿಂದೆ ಬಿದ್ದನೆ. ಮಳೆ ಮಳೆ ಮಳೆಯೇ ಚಿಟಪಟ ಚಿಟಪಟ ಹನಿಯೇ, ಕೊಂಡಾಯಿ ಸುಂದರಿ ಎದುರಲ್ಲಿ ಇವಳ ಪರಿಚಯವೇ. ದಯಮಾಡಿ ಒಮ್ಮೆ ಹೇಳು ಮಳೆಯೇ, ಮಳೆ ಮಳೆ ಮಳೆಯೇ, ನಿನಗಿವಳ ಪರಿಚಯವೇ. ದಯಮಾಡಿ ಒಮ್ಮೆ ಹೇಳು ಮಳೆ. ಮಳೆಯ ಸಿಂಚನದ ಮೂಲಕ ತನ್ನ ಪ್ರಿಯತಮೆಯನ್ನ ಗುರುಸಿದಂತಹ ಚಿತ್ರ ಮಳೆ ಈ ಗೀತೆಗೆ ಧ್ವನಿಯಾಗಿದ್ದವರು ಹರಿಚರಣ್. ಇನ್ನು ಮುಂದೆ ಕೇಳೋಣ, ಜಯಂತ್ ಕಾಯ್ಕಿಣಿಯವರ ರಚನೆಗೆ ಸ್ವರಕಲ್ಪನೆ ನೀಡಿದ್ದಾರೆ ವಿ ಹರಿಕೃಷ್ಣ. ಚಿತ್ರ ಮಳೆಯಲ್ಲಿ ಜೊತೆಯಲ್ಲಿ, ಗಾಯಕರು ಸೋನು ನಿಗಮ್. ಕೇಳಲು ತುಂಬಾ ದಿನವಿಡಿ ನೆನೆಯಲು ನನಗೆ ಕುತೂಹಲ, ಓ ತುಂಬಾ ಕುತೂಹಲ. ಹನಿ ಹನಿಯ ಸವೇದನಿಯ ನವಿವರಿಸಿ ಹೇಳಲ, ಓ ಮಳೆಯಲಿ ಜೊತೆಯಲಿ ದಿನವಿಡಿ ನೆನೆಯಲು ನನಗೆ ಕುತೂಹಲ, ಓ ತುಂಬ ಕುತೂಹಲ. ನಿಜ ಸ್ನೇಹಿತರೆ, ಮಳೆಯಲ್ಲಿ ನೆನೆಯೋದಕ್ಕೆ ತುಂಬ ಇಷ್ಟನೇ ದಿನವಿಡಿ. ಆದರೆ ದಿನ ಇಡೀ ಪೂರ್ತಿ ನೆನೆದ್ರೆ ದೇಹಕ್ಕೆ ಆರೋಗ್ಯ ಸ್ವಲ್ಪ ಕೆಡ್ತದೆ. ಆದರೆ ತುಂಬ ಸುಮಧುರವಾದ ಒಂದು ಹಾಡನ್ನ ಸೋನು ನಿಗಮ್ ಅವರ ಧ್ವನಿಯಲ್ಲಿ ಕೇಳಿದ್ರಿ ಸ್ನೇಹಿತರೆ. ಆತ್ಮೀಯ ಕೇಳುಗರೆ, ತರಂಗಾಂತರ 444.44 ಮೀಟರ್ಗಳು ಅಥವಾ 675 ಕಿಲೋ ಹರ್ಟ್ಸ್ ಹಾಗೂ FM ಕಂಪನಾಂಕ 103.5 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿಯ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಸಮಯ 5:46.55. ಒಂದು ನ್ಯೂ ಏಜ್ ಗ್ಲೋಬಲ್ ಯೂನಿವರ್ಸಿಟಿ ಜಾಯ್ನ್ ಆಗೋದಕ್ಕೆ ಕಾಯ್ತಾ ಇದ್ದೀರಾ? ಹಾಗಾದ್ರೆ ಚಾಣಕ್ಯ ಯೂನಿವರ್ಸಿಟಿಯ ಗ್ರಾಜುಯೇಟ್ ಹಾಗೂ ಪೋಸ್ಟ್ ಗ್ರಾಜುಯೇಟ್ ಪ್ರೋಗ್ರಾಮ್ಸ್ ಗೆ ಅಪ್ಲೈ ಮಾಡಿ. 8550-8550-92 ಅಥವಾ 8550-8550-94 ಗೆ ಕಾಲ್ ಮಾಡಿ ಅಥವಾ www.chanakyauniversity.in ಗೆ ವಿಸಿಟ್ ಮಾಡಿ. ಕೆಳಗರೆ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಏನು ಮುಂದೆ ಕೇಳೋಣ. ರೈನ್ ಕೋಟ್ ಚಿತ್ರದ ಗೀತೆ ಹಾಡಿದ್ದಾರೆ ಹೇಮಂತ್. ಗಲ್ ಗಲ್ ಗಲ್ನೆ ನಿನ್ ಪಕ್ಕ ಕೂತ್ಕೊಂಡು ಕಳ್ ಕಣ್ಣಲ್ ಒಂದ್ಸಲ ನೋಡುವ ಆಸೆ, ಅಲೆ ಮ್ಯಾಲೆ ಬಲ್ ಬಲ್ನೆ ಗೋಣಿನ ಹೊತ್ಕೊಂಡು ಕಿರ್ಗಣ್ಣಲ್ ಒಂದ್ಸಲ ನೋಡುವ ಆಸೆ. ಮಳೆ ನೀರು ಮೈ ಮ್ಯಾಲೆ ಲವ್ವು ನಿನ್ ಮ್ಯಾಲೆ, ಮಳೆ ನೀರು ಮೈ ಮ್ಯಾಲೆ ಲವ್ವು ನಿನ್ ಮ್ಯಾಲೆ, ನನ್ ಕಣ್ಣಿದ್ ನೀನು ಉರಿ ಬೆಂಕಿಯ ಜ್ವಾಲೆ. ಗಲ್ ಗಲ್ನೆ ನಿನ್ ಪಕ್ಕ ಕೂತ್ಕೊಂಡು ಕಳ್ ಕಣ್ಣಲ್ ಒಂದ್ಸಲ ನೋಡೋ ಆಸೆ. ನಿನ್ ಪಕ್ಕ ಕೂತ್ಕೊಂಡು ಕಳ್ ಕಣ್ಣಲ್ ಒಂದ್ಸಲ ನೋಡೋ ಆಸೆ. ಗಲ್ ಗಲ್ ಗಲ್ನೆ ನಿನ್ ಪಕ್ಕ ಕೂತ್ಕೊಂಡು ಕಳ್ಕಣ್ಣಲ್ ಒಂದ್ಸಲ ನೋಡೋ ಆಸೆ, ತಲೆ ಮೇಲೆ ಬಲ್ ಬಲ್ನೆ ಗೋಳಿನ ಹೊತ್ಕೊಂಡು ಕಿರ್ಗಣ್ಣಲ್ ಒಂದ್ಸಲ ನೋಡೋ ಆಸೆ. ಮಳೆ ನೀರು ಮೈ ಮ್ಯಾಲೆ ಲವ್ವು ನಿನ್ ಮ್ಯಾಲೆ, ಮಳೆ ನೀರು ಮೈ ಮ್ಯಾಲೆ ಲವ್ವು ನಿನ್ ಮ್ಯಾಲೆ, ನನ್ ಕಣ್ಣಿಗ್ ನೀನು ಬುರಿ ಬೆಂಕಿಯ ಜ್ವಾಲೆ. ಹೇಮಂತ್ ಅವರ ಧ್ವನಿಲಿ ರೈನ್ಕೋಟ್ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಈಗ ನೀವು ಆಲಿಸುತ್ತಿರುವುದು ಅನುರಾಧ್ ಭಟ್ ಅವರ ಧ್ವನಿಯಲ್ಲಿ ಮೊದಲ ಸಲ ಚಿತ್ರದ ಗೀತೆ. ಈ ಗೀತೆಗೆ ರಾಗ ಸಂಯೋಜನೆ ಮಾಡಿದ್ದಾರೆ ವಿ ಹರಿಕೃಷ್ಣ. Wow. ಅನುರಾಧ ಭಟ್ ಅವರ ಧ್ವನಿಯಲ್ಲಿ ಮೊದಲ ಸಲ ಚಿತ್ರದಲ್ಲಿ ಮೂಡಿಬರುವಂತ ಮಳೆಯ ಮಳೆಯ ಗೀತೆಯನ್ನು ಕೇಳಿದ್ರೆ, ಮಳೆಯಲ್ಲಿ ಕಾಲದಲ್ಲಿ ಕುಣಿದ್ರೆ ತುಂಬಾನೇ ಸೊಗಸು, ಅದರಲ್ಲೂ ನವಿಲು ಮಳೆಗಾಲದಲ್ಲಿ ನರ್ತನ ಮಾಡುವಂತದ್ದು. ಈ ಮಳೆ ಎಲ್ಲರನ್ನ ಆಕರ್ಷಿಸುವ ಒಂದು ದೊಡ್ಡ ಒಂದು ವೈಭವವನ್ನು ತರುವಂತಹ ಒಂದು ಪ್ರಕೃತಿಯ ಒಂದು ನೋಟ ಅಂತ ನಾವು ಭಾವಿಸ್ಬೋದು. ಸ್ನೇಹಿತರೆ, ಚಿತ್ರಗೀತೆಯ ಕಾರ್ಯಕ್ರಮದ ಕಡೆಯಲ್ಲಿ ಕೊನೆಗೆ ಕೇಳೋಣ. ಆತ್ಮೀಯ ಚಿತ್ರಗೀತೆ ಹಾಡಿದ್ದಾರೆ ಚಿನ್ಮಯಿ. ಒಂದು ನ್ಯೂ ಏಜ್ ಗ್ಲೋಬಲ್ ಯೂನಿವರ್ಸಿಟಿ ಜಾಯ್ನ್ ಆಗೋದಕ್ಕೆ ಕಾಯ್ತಾ ಇದ್ದೀರಾ? ಹಾಗಾದ್ರೆ ಚಾಣಕ್ಯ ಯೂನಿವರ್ಸಿಟಿಯ ಗ್ರಾಜುಯೇಟ್ ಹಾಗೂ ಪೋಸ್ಟ್ ಗ್ರಾಜುಯೇಟ್ ಪ್ರೋಗ್ರಾಮ್ಸ್ ಗೆ ಅಪ್ಲೈ ಮಾಡಿ. 8550-8550-92 ಅಥವಾ 8550-8550-94 ಗೆ ಕಾಲ್ ಮಾಡಿ ಅಥವಾ www.chanakyauniversity.in ಗೆ ವಿಸಿಟ್ ಮಾಡಿ. ಅವರ ಧ್ವನಿಯಲ್ಲಿ ಆತ್ಮೀಯ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಸ್ನೇಹಿತರೆ, ಈಗ ಒಂದೇ ಸಮನೆ ಮಳೆ ಬರ್ತಾನೆ ಇದೆ. ಈ ವರ್ಷ ಅಂತೂ ತುಂಬಾನೇ ಮಳೆ ಬರ್ತಿದೆ. ಎಲ್ಲ ಕಡೆ, ಕರ್ನಾಟಕದ ಎಲ್ಲ ಕಡೆ ಮಳೆಗಾಲ ಅನ್ನೋದು ಬರುಗರಿತಾ ಇದೆ. ಈ ಮಳೆಗಾಲವನ್ನು ನಾವು ಮುಂದೆ ಹೇಗೆ ಕಾಣ್ತೀವೋ ಗೊತ್ತಿಲ್ಲ. ಅಂತೂ ಈ ವರ್ಷ ಈ ನಾಡಿನಲ್ಲಿ ತುಂಬಾ ವರ್ಷಧಾರಿಯನ್ನು ನಾವು ಕಾಣಬಹುದು ಅಂತ ಹೇಳ್ತಾ ಇಂದಿನ ಚಿತ್ರಗೀತೆ ಕಾರ್ಯಕ್ರಮದಲ್ಲಿ ಮಳೆಯ ಕುರಿತಾದ ವಿಶೇಷ ಗೀತೆಗಳ ಪ್ರಸಾರ ಕಾರ್ಯವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಆಲಿಸಿದ ನನ್ನೆಲ್ಲ ಮಿತ್ರರಿಗೆ ಧನ್ಯವಾದಗಳು. ಚಿತ್ರಗೀತೆಯನ್ನ ಕೇಳಿದ್ರಿ. ಆಕಾಶವಾಣಿ ಭದ್ರಾವತಿ ಆತ್ಮೀಯ ಕೇಳುಗರೆ, ನಮ್ಮ ನಿಲಯದಿಂದ ಪ್ರತಿ ಬುಧವಾರ ಬೆಳಗ್ಗೆ 11 ಗಂಟೆಗೆ ನನ್ನ ಆಯ್ಕೆ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ತಾವು ಕೂಡ ಪತ್ರವನ್ನು ಬರೆಯುವುದರ ಮೂಲಕ, ವಾಟ್ಸಪ್ ಸಂಖ್ಯೆಗೆ ಮೆಸೇಜ್ ಕಳಿಸುವುದರ ಮೂಲಕ ಅಥವಾ ಇಮೇಲ್ ಕಳಿಸುವುದರ ಮೂಲಕ ನಿಮ್ಮ ನೆಚ್ಚಿನ ಚಿತ್ರಗೀತೆಗಳನ್ನು ಆಯ್ದುಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನಿಮ್ಮ ನೆಚ್ಚಿನ ಚಿತ್ರಗೀತೆಗಳನ್ನು ನೀವು ನಮಗೆ ಪತ್ರದ ಮೂಲಕ ಬರೆದು ಕಳಿಸುವುದಾದರೆ ನಮ್ಮ ವಿಳಾಸ, ನಿಲಯದ ನಿರ್ದೇಶಕರು, ನನ್ನ ಆಯ್ಕೆ ವಿಭಾಗ, ಜೆಪಿಎಸ್ ಕಾಲೋನಿ,